ವಿಧಾನಸಭಾ ಚುನಾವಣೆಗೆ ಕ್ಷಣಗಣನೆ, ನಾಳಿನ ಮತದಾನಕ್ಕೆ ಸಕಲ ಸಿದ್ದತೆ. ಸುಗಮ ಮತದಾನಕ್ಕೆ ರಾಜ್ಯದೆಲ್ಲೆಡೆ 58,000ಕ್ಕೂ ಹೆಚ್ಚು ಮತಗಟ್ಟೆಗಳ ಸ್ಥಾಪನೆ. ಅಹಿತಕರ ಘಟನೆಗಳಿಗೆ ಆಸ್ಪದವಿಲ್ಲದಂತೆ ಮತಗಟ್ಟೆಗಳ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್. 2,615 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ನಾಳೆ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ, ಬೆಂಗಳೂರು. ಸಮಯ 6:51. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೇಳಿದ್ರೆ ಮೇ 10ರಂದು ರಾಜ್ಯ ವಿಧಾನಸಭಾ ಚುನಾವಣೆ. ನಾವೆಲ್ಲರೂ ಆ ದಿನ ಮತ ಹಾಕಲೇಬೇಕು. ನಾವು ಮಾತ್ರ ಮತ ಚಲಾಯಿಸಿದ್ರೆ ಸಾಕೆ? ಎಲ್ಲರಲ್ಲೂ ಈ ಬಗ್ಗೆ ಜಾಗೃತಿ ಮೂಡಿಸಬೇಕಲ್ವೇ? ಬನ್ನಿ, ಎಲ್ಲರಲ್ಲೂ ಜಾಗೃತಿ ಮೂಡಿಸೋಣ. ಮತ ಹಾಕ ಬನ್ನಿ ಮೇ 10ರಂದು ಮತಗಟ್ಟೆಗೆ ಎಲ್ಲರ ಕರೆತನ್ನಿ. ಮತ ಹಾಕ ಬನ್ನಿ. ಜನರ ಕಷ್ಟಕ್ಕೆ ಮರುಗುವ ಉತ್ತಮ ವ್ಯಕ್ತಿ ನಿಮಗೆ ಬೇಕಾ? ಆಯ್ಕೆ ಮಾಡಲು ಉತ್ತಮ ಅವಕಾಶ, ಆಯ್ಕೆ ಮಾಡಲು ಉತ್ತಮ ಅವಕಾಶ. ಆದರೆ ಮತ ಹಾಕಬೇಕಾ? ಆದರೆ ಮತ ಹಾಕಬೇಕಾ? ಮತ ಹಾಕಬೇಕು. ಹಾಕೋಣ, ಎಲ್ಲರೂ ಬನ್ನಿ ಮತ ಹಾಕೋಣ, ಉತ್ತಮ ನಾಡ ಕಟ್ಟೋಣ, ಉತ್ತಮ ನಾಡ ಕಟ್ಟೋಣ, ಮತ ಹಾಕ ಬನ್ನಿ, ಮತ ಹಾಕ ಬನ್ನಿ, ಮತ ಹಾಕ ಬನ್ನಿ. ಮೇ ಹತ್ತರಂದು ಮತಗಟ್ಟೆಗೆ ಎಲ್ಲರ ಕರೆತನ್ನಿ, ಇದುವರೆಗೂ ಮತದಾನ ಜಾಗೃತಿ ಗೀತೆ ಕೇಳಿದಿರಿ. ರಚನೆ ಶ್ರೀ ಎಸ್ ಆರ್ ಭಟ್, ಹಾಡಿರುವವರು ಶ್ರೀಮತಿ ಸಂಗೀತಾ ವರ್ಣೇಕರ್ ಹಾಗೂ ವಿಶಾಖ್ ನಾಗಲಾಪುರ. ಇವರೊಂದಿಗೆ ಕೀಬೋರ್ಡ್ ಸಹಕಾರ ಎಡಿ ಸಿದ್ದಪ್ಪ, ತಬಲಾ ರಾಘವೇಂದ್ರ ಪ್ರಭು, ಸಂಗೀತ ಸಂಜೀವ ನಾಮಣ್ಣವರ್. ಈ ಗೀತೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ನಾನು ಸೆಲ್ವಮಣಿ, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳು ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ. ನಾಳೆ ಮೇ 10ನೇ ತಾರೀಕು ಎಲ್ಲಾ ಕಡೆನೂ ಈಗಾಗಲೇ ಸಿದ್ಧತೆ ತಯಾರಾಗಿದೆ. ಈಗಾಗಲೇ ನಾವು 14,70,000 ಜನರು ಏನು ನಮ್ಮಲ್ಲಿ ಮತದಾನ ನೋಂದಾಯಿತ ಮತದಾನರು ಇದ್ದಾರೋ ಅವ್ರೆಲ್ಲರಿಗೂ ಕೂಡ ಈಗಾಗಲೇ ವೋಟರ್ ಸ್ಲಿಪ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಇನ್ನೊಂದು ವಿಚಾರ, ಈಗಾಗಲೇ ಚುನಾವಣಾ ಆಯೋಗ ಒಂದು ಸೂಚನೆಯನ್ನು ಕೊಟ್ಟಿದೆ, ಕೆಲವೊಬ್ಬರು ಕೈಯಲ್ಲಿ ವೋಟರ್ ಐಡಿ ಇಲ್ಲ, ಅದು ಏನಾದ್ರೂ ಮಿಸ್ ಆಗಿದ ಸಂದರ್ಭದಲ್ಲಿ ಇನ್ನಿತರ 17 ಡಾಕ್ಯುಮೆಂಟ್ಗಳನ್ನು ಕೂಡ ತಗೊಂಡೋಗಿ ವೋಟ್ ಹಾಕಕ್ಕೆ ಅವಕಾಶ ಇರುತ್ತದೆ. ಆಧಾರ್ ಕಾರ್ಡ್ ಇರಬಹುದು, ಬ್ಯಾಂಕ್ ಪಾಸ್ಬುಕ್ ಇರಬಹುದು, ಪಾಸ್ಪೋರ್ಟ್ ಇರಬಹುದು, ಈ ತರ ಸುಮಾರು ಒಂದು 17 ದಾಖಲೆಗಳನ್ನು ಕೂಡ ತಗೊಂಡೋಗಿ ವೋಟ್ ಹಾಕಕ್ಕೆ ಅವಕಾಶ ಇರುತ್ತದೆ. ನಾಳೆ ಮೇ 10ನೇ ತಾರೀಕು ಮತದಾರರು ಎಲ್ಲರನ್ನು ಕೂಡ ತಮ್ಮ ತಮ್ಮ ಮತಕೇಂದ್ರಕ್ಕೆ ಹೋಗಿ ಮತದಾನ ಚಲಾಯಿಸಬೇಕಂತ ತಮ್ಮಲ್ಲಿ ಕೋರ್ಕೊಳ್ತೀನಿ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1ರಿಂದ PUC ವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್? 9178 ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 9178 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಟೊಮ್ಯಾಟೋದಲ್ಲಿ ಬರುವ ಕೀಟಗಳು ಮತ್ತು ಅದರ ನಿರ್ವಹಣೆ, ಈ ಕುರಿತು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಕೆ ಶಿವಣ್ಣ ಅವರೊಡನೆ ಸಂದರ್ಶನ. ಕೇಳಿದ್ರೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೃಷಿ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಶಿವಮೊಗ್ಗದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಿಕೆ ಶಿವಣ್ಣ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಇಂದು ನಮಗೆ ಟೊಮೊಟೊ ಬೆಳೆಯ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ, ಈ ಕುರಿತು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ಒಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಟೊಮೊಟೊ ಬೆಳೆಗಳಲ್ಲಿ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ, ಈ ಇದ್ರ ಬಗ್ಗೆ ತಾವು ಹೇಳೋದಾದ್ರೆ. ಟೊಮೊಟೊ ಇದು ದಕ್ಷಿಣ ಅಮೆರಿಕದಿಂದ ಬಂದಂತ ಬೆಳೆ ಆಗಿದ್ದು, ನಮ್ಮ ದೇಶದಲ್ಲಿ ಉತ್ತರ ಭಾರತ, ಬಿಹಾರ, ತಮಿಳುನಾಡು, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಯಥೇಚ್ಛವಾಗಿ ಬೆಳಿತೀವಿ. ನಮ್ಮ ರಾಜ್ಯದಲ್ಲೂ ಸಹ ಎಲ್ಲ ಬೆಂಗಳೂರು ಸುತ್ತಮುತ್ತ ಬಾಗೇಪಲ್ಲಿ, ಶಿವಮೊಗ್ಗ, ಕೋಲಾರ ಇತ್ಯಾದಿ ಎಲ್ಲ ಟೊಮೆಟೊನೇ ಪ್ರಮುಖ ಬೆಳೆಯಾಗಿದೆ. ಈ ಬೆಳೆ ಇಷ್ಟೊಂದು ಮಹತ್ವ ಪ್ರಕರಣಕ್ಕೆ ಕಾರಣ ಏನಪ್ಪ ಅಂತಂದರೆ, ಇದರಲ್ಲಿರುವ ಪೋಷಕಾಂಶಗಳು ಅಂದರೆ ಅನ್ನಾಂಗಗಳು, ಪೋಷಕಾಂಶಗಳು ಮತ್ತು ಅನ್ನಾಂಗ ಪೋಷಕಾಂಶಗಳಲ್ಲಿ ಮುಖ್ಯವಾದ ಪೋಷಕಾಂಶ ರಂಜಕ ಮತ್ತು ಕಬ್ಬಿಣ, ಸೋಡಿಯಂ, ಇವು ಅತಿ ಹೆಚ್ಚಾಗಿರುತ್ತವೆ. ಮತ್ತು ಎ ಮತ್ತು ಸಿ ಅನ್ನಾಂಗಗಳು ಸಹ ಹೆಚ್ಚಾಗಿ ಇರೋದ್ರಿಂದ ಇದು ಇಲ್ಲದಲೇ ನಾವು ಆಹಾರ ಅನ್ನಿಸ್ಕೊಳ್ಳೋದಿಲ್ಲ. ಯಾವುದೇ ತರಕಾರಿ ಒಂಥರ ತರಕಾರಿನೇ ಆಗೋಗ್ಬಿಟ್ಟಿದೆ. ಇದನ್ನು ನಾನಾ ವಿಧಗಳಾಗಿ ನಾವು ಟೊಮೆಟೊ ಕಿಚ್ಚಪ್ಪು, ಟೊಮೆಟೊ ಸಿರಪ್ ಅಂತ ಮಾಡಿ ಜಾಮು ಇದೆಲ್ಲ ಥರ ಬೆಳೀತಾ ಇದ್ದೀವಿ. ಅದರಿಂದ ಬೇಡಿಕೆನೂ ಹೆಚ್ಚಾಗಿದೆ, ಆಮೇಲೆ ಬೆಳೆನೂ ಹೆಚ್ಚಿನ ಪ್ರದೇಶದಲ್ಲಿ ಆಶ್ರಯ ಆಗಿದೆ. ಆಮೇಲೆ ರೈತರಿಗೂ ಇದರಿಂದ ಹೆಚ್ಚಿನ ಲಾಭ ಬರುತ್ತೆ. ಬೇರೆ ಬೆಳೆಗಳಿಂದ ಇಳುವರಿನೂ ಹೆಚ್ಚಿಗೆ ಬರೋದ್ರಿಂದ ರೇಟ್ ಅನ್ನು ಸಿಗ್ತದೆ. ಅಂದರೆ ಈ ಟೊಮೆಟೊ ಬೆಳೆಯಲ್ಲಿ ರೈತರಿಗೆ ಲಾಸ್ ಆಗುತ್ತೆ. ಟೊಮೆಟೊ ಬೆಳೆ ಬಗ್ಗೆ ಇನ್ನು ಸವಿಸ್ತಾರವಾಗಿ ಹೇಳೋದಾದ್ರೆ ಯಾವ ಒಂದು ವಾತಾವರಣದಲ್ಲಿ ಇದು ಸೂಕ್ತವಾದ ಬೆಳೆ ಅಂತ ಹೇಳ್ತೀರಿ? ಯಾವ ಗಿಡಗಳ ಮಧ್ಯೆ ಹಾಕ್ಬೋದು? ಟೊಮೆಟೊ ಬೆಳೆಯನ್ನು ಏಕ ಬೆಳೆ ಅಂದ್ರೆ ಸಂಪೂರ್ಣ ಒಂದೇ ಪ್ಲಾಟ್ ನಲ್ಲಿ ಟೊಮೆಟೊ ಸಮಗ್ರವಾಗಿ ಬೆಳೀತಿದ್ದಾರೆ. ಇದಲ್ಲದ್ರೆ ಮಿಶ್ರ ಬೆಳೆ ಅಲ್ಲಲ್ಲಿ ಅಂದ್ರೆ ಅಡಿಕೆ ತೋಟದಲ್ಲಿ ಹಾಕ್ತಾ ಇರ್ತಾರೆ. ಎಲ್ಲಾ ಪ್ರದೇಶಗಳು ನಮ್ಮ ಕರ್ನಾಟಕದಲ್ಲಿ ಸೂಕ್ತವಾಗಿದ್ದಾವೆ. ಅಂದ್ರೆ ಬಿಜಾಪುರ ಆಗಲಿ, ಬೀದರೆ ಆಗಲಿ, ಮತ್ತೆ ಮಧ್ಯ ಕರ್ನಾಟಕದಲ್ಲಿ ಶಿವಮೊಗ್ಗ, ಕೋಲಾರ ಇವೆಲ್ಲ ಪ್ರದೇಶದಲ್ಲೂ ಟೊಮೆಟೊ ಬೆಳೆ ಬೆಳೆದೇ ಬೆಳೀತಿದ್ದಾರೆ. ಉತ್ತಮ ಲಾಭ ಪಡೀತಿದ್ದಾರೆ. ರೈತರು ಸಹ ತುಂಬಾ ಸಂತೋಷದಿಂದ ಇದರಲ್ಲಿ ಲಾಸ್ ಆಗೋದಿಲ್ಲ. ಈ ಟೊಮೆಟೊ ಬೆಳೆನೇ ಒಟ್ಲು ಪತ್ತಿ ಅಥವಾ ಒಟ್ಲು ಅಥವಾ ಸಸಿಮಡಿ ನಾವು ಏನ್ ಮಾಡ್ತೀವಿ, ಸಸಿಮಡಿಯಿಂದ ಮಾಡಿದಾಗಳಿಂದ ಹಿಡಿದು ಹಣ್ಣು ಕೊಯ್ದು ಮಾರ್ಕೆಟ್ಗೆ ಹಾಕೋವರೆಗೂ ಸಹ ಬೇರೆ ಬೇರೆ ತರ ಕೀಟಗಳು ಬರ್ತವೆ. ಅಂದ್ರೆ ಇದರಲ್ಲಿ ಬರ್ತಕ್ಕಂಥ ಮುಖ್ಯವಾದ ಕೀಟಗಳು ಅಂತಂದ್ರೆ ಮೊದಲನೇ ಬಂದು ಬಿಳಿ ನೊಣ ಅಂತ ಒಂದು ಬರುತ್ತೆ. ಆಮೇಲೆ ಇದಾದ್ಮೇಲೆ ಸಸ್ಯದ ಏನು ಅಂತ ಬರುತ್ತೆ. ಸಸ್ಯದ ಏನು ಬಿಳಿ ನೊಣ ಜೊತೆ ಜೊತೆನು ಕೆಲವು ಟೈಮ್ ಬಂದಿರುತ್ತೆ. ಮತ್ತೆ ರಂಗೋಲಿ ಹುಳು ಅಂತಾನು ಜೊತೆ ಬರುತ್ತೆ. ಥ್ರಿಪ್ಸ್ ಜಾತಿ ಅಂತ ಹುಳು, ಅದು ಸಹ ರಸ ಇರ್ತಕ್ಕಂಥ ಇಷ್ಟು ಹುಳುಗಳು ಎಲೆಗಳ ಮೇಲೆ ರಸ ಇರ್ತಕ್ಕಂಥ ಕೀಟಗಳಾದ್ರೆ ಇನ್ನ ಹಣ್ಣು ಮತ್ತು ಕಾಂಡ ಕೊರೆದು ತಿಂತಕ್ಕಂಥ ಹುಳುಗಳು ಅಂತಂದ್ರೆ ಇಲಿಯೋತಿಸ್ ಹುಳು ಅಂತ ಒಂದು, ಹೊಗೆ ಸೊಪ್ಪಿನ ಹುಳು ಸ್ಪೋಡಾಪ್ಟರ್ ಅಂತ, ಇಷ್ಟು ಜಾತಿ ಪ್ರಮುಖ ಕೀಟಗಳು ಇದರಲ್ಲಿ ಬರ್ತಾ ಇದಾವೆ. ಪ್ರಾರಂಭದಲ್ಲಿ ಹೇಳಿದ್ರಿ ತಾವು ಬಿಳಿ ನೊಣ ಈ ಒಂದು ಕೀಟಕ್ಕೆ ಅಂದ್ರೆ ಈ ಒಂದು ಟೊಮೆಟೊ ಗಿಡಕ್ಕೆ ಹೆಚ್ಚು ಬಾಧೆ ತರುತ್ತೆ ಅಂತ. ಆ ಬಿಳಿ ನೊಣದ ಒಂದು ಜೀವನ ಚಕ್ರ ಆಗಿರ್ಬೋದು ಅದು ಎಷ್ಟು ದಿನ ಇರುತ್ತೆ? ಈ ಬಿಳಿ ನೊಣ ಏನಿದೆಯಾ, ಇದು ಬಹಳಷ್ಟು ಸಂಖ್ಯೆಯಲ್ಲಿ ಎಲೆಗಳ ಕೆಳಭಾಗದಲ್ಲಿ ಇರ್ತದೆ. ಮೊಟ್ಟೆಗಳಲ್ಲಿ ಏನಿರುತ್ತೆ, ಎಲೆಗಳ ಕೆಳಭಾಗದಲ್ಲಿ ಇದ್ದು ನೊಣ ರಸ ಇರೋದ್ರಿಂದ, ಅಂದ್ರೆ ಅಪ್ಸರೆ ಮತ್ತು ಪ್ರಾಯದ ಅಂದ್ರೆ ಎರಡು ಸೇರಿ ರಸ ಇರೋದ್ರಿಂದ ಎಲೆ ಮುದುರು ಬಿಡುತ್ತೆ. ಈ ರೀತಿ ಸಂಪೂರ್ಣವಾಗಿ ರಸ ಇರೋದ್ರಿಂದ ಎಲೆ ಮುದುರು ಬರೋದಲ್ದಲೆ ಎಲೆ ಕಪ್ಪಾಗ್ತವೆ. ಇದಕ್ಕೆ ಕಾಡಿಗೆ ರೋಗ ಅಂತ ಬರುತ್ತೆ ಅಂತಂದ್ರೆ ಬೂಸ್ಟ್ ರೋಗ ಅಂತ ಕಪ್ಪು ಶಿಲೀಂಧ್ರಗಳು ಬಂದು ಆಕರ್ಷಣೆ ಆಗೋದ್ರಿಂದ ಇದಾಗ್ಬಿಟ್ಟು ಬೆಳೆ ಕುಂಠಿತವಾಗ್ತದೆ. ಈ ರೀತಿ ಕುಂಠಿತ ಆಗಿಬಿಟ್ಟಾಗ ಬೆಳೆ ಅದು ಹೂವು ಹಣ್ಣು ಕಾಯಿ ಕಚ್ಚೋದು ಕಡಿಮೆ ಮಾಡಿಬಿಡುತ್ತೆ. ಆಗ ರೈತರಿಗೆ ಅನುಭವ ಆಗುತ್ತೆ, ಇದು ನಮ್ಮ ತೋಟಕ್ಕೆ ರೋಗ ಬಂದಿದೆ ಅಂತಾರೆ. ಆಕ್ಚುಲಿ ಅದಕ್ಕೆ ಬರೋದು ಬಿಳಿ ನೊಣದ ತೊಂದರೆಯಿಂದ. ಇದು ರೋಗ ಅಂದ್ರೆ ಹೆಂಗಪ್ಪ, ನಂಜಾಣ ರೋಗ ಅಂತ ಏನು ಕರಿತೀವೋ ನಂಜು ರೋಗನೂ ಸಹ ಈ ಬಿಳಿ ನೊಣ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಸಹ ಪ್ರಸಾರ ಮಾಡ್ತವೆ, ಪ್ರಸಾರ ಮಾಡಿ ತೊಂದರೆ ಮಾಡ್ತವೆ. ಇದನ್ನ ನಾವು ಬಿಳಿ ನೊಣನ ನಿಯಂತ್ರಣ ಮಾಡ್ಕೋಬೇಕಂತ. ಅದಕ್ಕಿಂತ ಮುಂಚಿತವಾಗಿ ಈ ಬಿಳಿ ನೊಣ ಯಾವಕ್ಕೆ ಏನಕ್ಕೋಸ್ಕರ ಕಾಣಿಸುತ್ತೆ ಈ ಒಂದು ಟೊಮೆಟೊ ಗಿಡದಲ್ಲಿ, ಅದಕ್ಕೆ ಬರೋಕ್ಕೆ ಕಾರಣಗಳು ಏನೇನು ಅಂತ ಹೇಳ್ತೀರಿ? ಈ ಬಿಳಿ ನೊಣ ಬರೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಹೈಬ್ರಿಡ್ ತಳಿಗಳು, ಒಂದು ರೋಗ ನಿರೋಧಕ ತಳಿಗಳನ್ನು ಬಳಸೋದಿಲ್ಲ. ಈ ಎರಡು ಕಾರಣಗಳಿಂದ, ಅದರಲ್ಲೂ ಬೇಸಿಗೆ ಸಮಯದಲ್ಲಿ ಯಾರು ಟೊಮೆಟೊ ಬೆಳೀತಾರೋ, ಹಿಂಗಾರು ಬೆಳೆಯಾಗಿ ಯಾರು ಬೆಳೀತಾರೋ ಅವರುಗಳಿಗೆ ಜಾಸ್ತಿ ಬಿಳಿ ನೊಣ ಬರುತ್ತೆ. ಮೂರು ಕಾರಣಗಳಿಂದ ಬಿಳಿ ನೊಣದ ಸಂಖ್ಯೆ ಹೆಚ್ಚಾಗಿರುತ್ತೆ. ಅಂದ್ರೆ ಈ ಒಂದು ಏಪ್ರಿಲ್ ಮೇ ಅಲ್ಲಿ ಬೆಳೀತಕ್ಕಂಥವ್ರು ಈ ಒಂದು ರೋಗವನ್ನು ಅನುಭವಿಸಬೇಕು ಅಂತ. ಕೀಟದ ಬಾಧೆ ಹೆಚ್ಚಿದೆ. ಈ ಕೀಟದ ಬಾಧೆ ರಬಿ ಕ್ರಾಪ್ ಅಂತ ಏನ್ ಕರಿತಾರೆ, ಬೇಸಿಗೆನಲ್ಲಿ ಬೆಳೀತಕ್ಕಂತ ಬೆಳೆ ಟೊಮೆಟೊಕ್ಕೆ ಹೆಚ್ಚಾಗಿ ಬರ್ತಕ್ಕಂತ ಬಿಳಿ ನೊಣ. ಅಂದ್ರೆ ಈ ಟೊಮೆಟೊದಲ್ಲಿ ಯಾವ ತಳಿಗೆ ಹೆಚ್ಚು ಈ ನೊಣದ ಒಂದು ಬಾಧೆ ಬರುತ್ತೆ ಅಂತ, ಎಲ್ಲಾ ಟೊಮೆಟೊ ಬೆಳೆದ್ರು ಇದು ಬರುತ್ತಾ ಅಥವಾ ಯಾವ್ದು ಸರ್ ಪರ್ಟಿಕ್ಯುಲರ್ ಆಗಿ? ಸಾಮಾನ್ಯವಾಗಿ ಲೋಕಲ್ ಅಲ್ಲಿ ಏನು ಸ್ಥಳೀಯ ತಳಿಗಳು ಅಂತ ನಾವೇನ್ ಕರಿತೀವೋ ಆ ತಳಿಗಳಿಗೆ ಇದರ ಬಾಧೆ ಸ್ವಲ್ಪ ಕಡಿಮೆ ಇರ್ತದೆ. ಮತ್ತೆ ಇದಲ್ಲದಲ್ಲಿ ಕೆಲವೊಂದು ತಳಿಗಳು ಶಿಫಾರಸು ಮಾಡಿರ್ತಾವಲ್ಲ ಆ ಏರಿಯಕ್ಕೆ ಸೂಕ್ತವಾದ ಟೊಮೆಟೊ ತಳಿಗಳು ಇದಾವೆ. ಅಂದ್ರೆ ಈ ಬಿಳಿ ನೊಣಕ್ಕೆ ಅಂತಾನೆ ನಾವು ಸಪರೇಟ್ ಆಗಿ ಮಾಡಿರೋದಿಲ್ಲ, ಶಿಫಾರಸು ಮಾಡಿದ ತಳಿಗಳನ್ನು ನಾವು ಬೆಳೆದ್ರೆ ಅದಕ್ಕೆ ಕಡಿಮೆ ಪ್ರಮಾಣದ ಬಿಳಿ ನೊಣ ಬರುತ್ತೆ. ನೊಣಗಳ ನಿಯಂತ್ರಣ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಬೀಜ ಬಿತ್ತಿ ಒಟ್ಲುಪತಿ ಏನು ಮಾಡ್ತೀವಿ ಅವಾಗ ಒಟ್ಲುಪತಿ ಮಾಡ್ಬೇಕಾದ್ರೆ ಸಣ್ಣ ಏರಿಯಾ ಇರುತ್ತೆ. ಅವಾಗ ನಾವು 40 ಮೆಷಿನ ನೈಲಾನ್ ಬಲೆಯನ್ನು ಅಲ್ಲಿ ಹಾಕಿಬಿಟ್ರೆ ಬಿಳಿ ನೊಣ ಅದರಕ್ಕೆ ಹಾರಿ ಹೋಗೋಕ್ಕೆ ಒಳಗೋಗೋಕ್ಕೆ ಪ್ರವೇಶವಾಗದಂಗೆ ಆಗುತ್ತೆ. ಇದು ಒಂದು ನೈಸರ್ಗಿಕ ಶತ್ರು ಕೀಟಗಳನ್ನು ಸಹ ನಾವು ಪ್ರೋತ್ಸಾಹಿಸಬೇಕು. ಅಂದ್ರೆ ಗುಲ್ಗಂಜಿ ಹುಳ, ಕ್ರೈಸೋಪರ್ಲ ಇಂಥ ದುಂಬಿಗಳನ್ನು ನಾವು ಅವರ್ ಪ್ಲೇ ಇಂಥವನ್ನೆಲ್ಲ ನಾವು ಬಳಕೆ ಮಾಡೋದ್ರಿಂದ ಆ ಹುಳುಗಳನ್ನು ನಿಯಂತ್ರಣ ಮಾಡಬಹುದು. ಈ ಬಿಳಿ ನೊಣ

ಈ ಒಂದು ಗಿಡದಲ್ಲಿ ಸುಮಾರು ಒಂದು ಎಲೆನಲ್ಲಿ ಎರಡು ಮೂರು ಕೀಟಗಳು ಅಂತಂದ್ರೆ ಒಂದು ಗಿಡದಲ್ಲಿ ಸುಮಾರು ನೂರಾರು ತ್ರಿಪ್ಸ್ ಇರ್ತವೆ. ಇದರ ಹಾವಳಿಗೆ ಇದರ ತೊಂದರೆಗೆ ಏನಾದ್ರು ತುತ್ತಾದ್ರೆ ಟೊಮೆಟೊ ಗಿಡಗಳ ಬೆಳವಣಿಗೆ ತುಂಬಾ ಕುಂಠಿತವಾಗ್ಬಿಡುತ್ತೆ. ಈ ತ್ರಿಪ್ಸ್ ಇದೊಂದೇ ಟೊಮೆಟೊಕ್ಕೊಂದೇ ಬರೋದಿಲ್ಲ, ಬೇರೆ ಬೇರೆ ಆಶ್ರಯ ಗಿಡಗಳಿಗೂ ಬರುತ್ತವೆ. ಅದಕ್ಕೋಸ್ಕರ ಆಶ್ರಯ ಗಿಡಗಳನ್ನು ಸಹ ನಾವು ತೆಗೆದು ಹಾಕಬೇಕಾಗುತ್ತೆ. ಆಮೇಲೆ ಬೆಳೆಗಳ ಉಳುಕಿಗೆ ಅಂದ್ರೆ ಏನಾದ್ರು ಎಲೆ ಪಲೆ ಕೆಳಗೆ ಬಿದ್ದು ಅದರಲ್ಲಿ ಕೋಶಾವಸ್ಥೆಗೆ ಹೋಗುತ್ತವೆ, ಇಲ್ಲ ಮಣ್ಣಿನಲ್ಲೂ ಸಹ ಈ ತ್ರಿಪ್ಸ್ ಕೋಶಾವಸ್ಥೆಗೆ ಹೋಗುತ್ತೆ. ಉಳುಮೆ ಮಾಡೋದ್ರಿಂದನೂ ಸಹ ಸೂರ್ಯನ ತಾಪಕ್ಕೆ ಹೊರಗೆ ಬಂದು ಆ ತ್ರಿಪ್ಸ್ನ ನಾಶ ಆಗುತ್ತೆ. ಟೊಮೆಟೊ ಬೆಳೆ ಸಾಲುಗಳ ನಡುವೆ ಮತ್ತೆ ಪ್ಲಾಸ್ಟಿಕ್ ಕಾಳೆ ಹಾಕೋದ್ರಿಂದ ಹಿಂದೆ ಹೇಳಿದ್ವಿ ಅದೇ ರೀತಿ ಬಿಳಿ ನುಣುಕಿ ಆಯಿತು ಮತ್ತು ಸಸ್ಯಗಳಿಗೆ ಆಯಿತು ಆ ಥರ ಹಾಕೋದ್ರಿಂದ ಶಾಖ ಉತ್ಪನ್ನ ಆಗಿಬಿಟ್ಟು ಈ ತ್ರಿಪ್ಸ್ನೂ ಸಹ ಕಡಿಮೆ ಆಗ್ತಾ ಇರ್ತದೆ. ಸಸಿ ನಾಟಿ ಮಾಡುವ ಮೊದಲು ತೋಟದ ಸುತ್ತ ಅಂದರೆ ಟೊಮೆಟೊ ಪ್ಲಾಟಿನ ಸುತ್ತ ಸುಮಾರು ಐದಾರು ಸಾಲಿನಂತೆ ಹಿಂದೆ ನಾನು ಏನು ಹೇಳಿದ್ದೆ ಮುಸುಕಿನ ಜೋಳ ಅಥವಾ ಸಜ್ಜೆಗಳು ಒಂದು ಐದಾರು ಸಾಲು ಹಾಕಿದರೆ ಹೊರಗಿನಿಂದ ಬರೋ ಕೀಟಗಳ ಆಕ್ರಮಣ ನಾವು ತಡೆದು ನಮ್ಮ ಟೊಮೆಟೊ ಪ್ಲಾಟ್ಗಳನ್ನು ನಾವು ರಕ್ಷಣೆ ಮಾಡ್ಕೋಬಹುದಾಗುತ್ತದೆ. ಇದು ಥ್ರಿಪ್ಸ್ ಬಗ್ಗೆ ನಿಯಂತ್ರಣ. ಆದರೆ ಮತ್ತೊಂದು ಕೀಟ ಅಂತಂದರೆ ಎಲೆ ಸುರಂಗದ ಹುಳು ಅಂತೀವಿ ಅಥವಾ ರಂಗೋಲಿ ಹುಳು ಅಂತೀವಿ. ಇದು ಎಲೆ ಸುರಂಗ ಅಂದರೆ ಸುರಂಗಾಕಾರದ ರೀತಿಯಲ್ಲಿ ಎಲೆಗಳ ಮೇಲೆ ಗೀರುಗಳು ನಾವು ಕಾಣ್ತಾ ಇರ್ತೀವಿ. ಇದನ್ನು ಸರ್ವೇ ಸಾಮಾನ್ಯವಾಗಿ ನಾವು ಹಾಗಲಕಾಯಿ ಅಥವಾ ಹೀರೆಕಾಯಿ ಗಿಡಗಳಲ್ಲಿ ಸುರಂಗ ಯಾವ ಥರ ಕಾಣುತ್ತೋ ಅದೇ ರೀತಿ ಟೊಮೆಟೊದಲ್ಲೂ ಕಾಣುತ್ತೆ. ಇದು ಎಲೆಗಳ ಮೇಲ್ಭಾಗ ಒಳಗಡೆ ಪದರದೊಳಗೆ ಇರುತ್ತದೆ, ಕೆರೆದು ಅಥವಾ ರಸ ಹೀರ್ಕೊಂಡು ಮೃದುವಾದ ಭಾಗಗಳಲ್ಲಿ ಹೆಚ್ಚಾಗಿ ಕಾಣಬರುತ್ತೆ. ಈ ಕೀಟನ ನಾವು ನಿಯಂತ್ರಣ ಮಾಡಬೇಕಾದ್ರೆ ಮಣ್ಣಿಗೆ ಒಂದು ಎಕರೆಗೆ ಸುಮಾರು 250 ಕೆಜಿಯನ್ನು ಬೇವಿನ ಹಿಂಡಿಯನ್ನು ನಾವು ಮುಂಜಾಗ್ರತೆಯಾಗಿ ಬೆರೆಸಿ ಮಣ್ಣಿನಲ್ಲಿ ಬೆರೆಸಿದರೆ ಕೀಟ ಹತೋಟಿಗೆ ಬರುತ್ತೆ. ಒಂದು ವೇಳೆ ಬೆಳೆ ಬಂದಾಗ ಕೀಟದ ಬಾಧೆ ಕಂಡು ಬಂದರೆ ನಮಗೆ 5% ಬೇವಿನ ಬೀಜದ ಕಷಾಯನ ನಾವು ಎಲೆಗಳ ಮೇಲೆ ಸಿಂಪರಣೆ ಮಾಡಿದರೆ ಇದನ್ನು ಸಹ ಮತ್ತೆ ಸಸಿಗಳನ್ನು ನಾಟಿ ಮಾಡೋದಕ್ಕಿಂತ ಸ್ವಲ್ಪ ಮುಂಚೆ ಸುತ್ತ ಅಂದರೆ ತೋಟದ ಟೊಮೆಟೊ ಪ್ಲಾಟಿನ ಸುತ್ತ ಅರಳು ಬೆಳೆಯನ್ನು ಬೆಳೆದರೆ ಈ ಕೀಟಗಳು ಇವನ್ನ ಆಕರ್ಷಣೆ ಮಾಡ್ತವೆ. ಆಕರ್ಷಣೆ ಮಾಡಿ ಅಲ್ಲಿ ಇರೋದ್ರಿಂದ ನಮಗೆ ಟೊಮೆಟೊ ಮೇಲೆ ಹಾವಳಿ ಕಡಿಮೆ ಆಗುತ್ತೆ. ಹಳದಿ ಬಣ್ಣದ ಎಣ್ಣೆ ಲೇಪಿತ ಅಂಟು ಕಾಗದ ಅಂತ ನಾವು ಇತ್ತೀಚೆಗೆ ಎಲ್ಲಾ ಕಂಪನಿಗಳಿಂದನೂ ಜಾಸ್ತಿ ಬರ್ತಾ ಇದೆ. ಅಲ್ಲಲ್ಲೇ ತೋಟದಲ್ಲಿ ಒಂದೊಂದು ಕೋಲ್ ನೆಟ್ಟುಬಿಟ್ಟು ಅದಕ್ಕೆ ನಾವು ಈ ಹಳದಿ ಬಣ್ಣದ ಪಟ್ಟಿಗಳು ಎರಡೂ ಕಡೆ ಎಣ್ಣೆ ಸೋರಿರ್ತಾರೆ, ಲೇಪನವಾಗಿರುತ್ತೆ. ಬಂದು ಆರ್ತಕ್ಕಂತ ಕೀಟ ಏನು ತ್ರಿಪ್ಸೆ ಆಗಲಿ ಬಿಳಿ ನೊಣನೆ ಆಗಲಿ ಏನೇ ಆಗಲಿ ಇವು ಬಂದು ಅಲ್ಲಿಗೆ ಆಕರ್ಷಣೆ ಆಗಿ ಬೀಳ್ತಾವೆ ಎಣ್ಣೆಗೆ. ಇದು ನಮ್ಮ ಮನೆಯಲ್ಲೂ ಅಷ್ಟೇ, ಕೆಲವೊಂದು ಟೈಮು ಗೆದ್ದಲುಗಳು ಅಥವಾ ಇನ್ನೊಂದು ಹುಳುಗಳೇ ಬರ್ಬೇಕಾದ್ರೆ ದೀಪಕ್ಕೆ ನಾವೊಂದು ಎಣ್ಣೆ ಸವರಿದ ಲೇಪನ ಮಾಡಿದ್ದ ಒಂದು ಕಾಗದದ ಪಟ್ಟಿ ಕಟ್ತೀವಿ. ಅದೇ ಈ ರೀತಿ ಕಾಗದ ಪಟ್ಟಿ ಹಳದಿ ಬಣ್ಣದ ಕಟ್ಟಿದ್ರೆ ನಾವು ಇದರ ನಿಯಂತ್ರಣ ಮಾಡಬಹುದು. ಈ ಎಲೆ ಸುರಂಗದ ಹುಳಕ್ಕೆ ಕೆಲವೊಂದು ನಿರೋಧಕ ತಳಿಗಳನ್ನು ಬೆಳೆಯಬಹುದು. ನಮ್ಮ ನಿರೋಧಕ ತಳಿಗಳಲ್ಲಿ ಮುಖ್ಯವಾದ ಅಂದರೆ ಶೀತಲ್ ತಳಿ, ರೂಪಾಲಿ, ರಶ್ಮಿ ನವೀನ್ ಅಂತಕ್ಕಂಥ ನಿರೋಧಕ ತಳಿಗಳನ್ನು ಬೆಳೆದರೆ ಕೀಟದ ಹಾವಳಿ ಕಡಿಮೆ ಆಗುತ್ತೆ. ಮತ್ತು ಕೀಟದ ಬಾಧೆ ಹೆಚ್ಚಾದಾಗ ಮೊದಲು ಏನು ನಾನು ಹೇಳಿದ್ನ ಇಮಿಡಾಕ್ಲೋಪಿಡ್ಡು ಟ್ರಯೋಜೋಪಾಸನ್ನು ಅದೇ ಪ್ರಮಾಣದಲ್ಲಿ ನೀವು ಸಿಂಪರಣೆ ಮಾಡಿದರೆ ಹುಳುಗಳನ್ನು ನಿಯಂತ್ರಣ ಮಾಡ್ಕೋಬಹುದು, ತ್ರಿಪ್ಸೆಯನ್ನು ನಿಯಂತ್ರಣ ಮಾಡ್ಕೋಬಹುದು. ಈ ಒಂದು ಈ ವಾತಾವರಣದಲ್ಲಿ ಅಂದ್ರೆ ಈ ಬೇಸಿಗೆ ವಾತಾವರಣದಲ್ಲಿ ರೈತರು ಯಾವ ಒಂದು ಗಿಡನ ತಾವು ಶಿಫಾರಸು ಮಾಡ್ತೀರಾ ಸರ್ ಈ ಟೊಮೆಟೊ ಗಿಡದಲ್ಲಿ? ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ನಮ್ಮ ಶಿವಮೊಗ್ಗಕ್ಕಾದ್ರೆ ಶೀತಲ್ಲ ಇಲ್ಲರೂ ಪಾಲಿ, ಕೋಲಾರಕ್ಕಾದ್ರೂ ಅದೇ ಸೇಮ್ ತಳಿ ಬರುತ್ತೆ. ಮತ್ತೆ ರಶ್ಮಿ ನವೀನ್ ಅಂತಲೂ ಬರುತ್ತೆ. ಈ ತಳಿಗಳನ್ನು ನಾವು ಶಿಫಾರಸು ಮಾಡಿದ್ವಿ, ಅವನ್ನ ಬಳಕೆ ಮಾಡಿದ್ರೆ ನಾವು ಈ ರಂಗೋಲಿ ಕೀಟನ ನಿಯಂತ್ರಣ ಮಾಡ್ಕೋಬಹುದು. ಜೊತೆಗೆ ಹಣ್ಣು ಕೊರಕ ಕೀಟದ ಬಗ್ಗೆ ಏನ್ ಹೇಳ್ತೀರಿ ಸರ್? ಹಣ್ಣು ಕೊರಕ ಕೀಟ ಸಾಮಾನ್ಯವಾಗಿ ಎಲ್ಲಾ ಹಣ್ಣುಗಳ ಮೇಲೆ ಬರೀ ಟೊಮೆಟೊದ ಮೇಲೆ ಒಂದೇ ಬರೋದಿಲ್ಲ, ಇನ್ನು ಬೇರೆ ಬೇರೆ ಹತ್ತಿ ಮೇಲೂ ಬರುತ್ತೆ, ಇದೆಲ್ಲ ಬರುತ್ತೆ. ಇದರದ್ದು ಒಂದು ವಿಚಿತ್ರ ಲಕ್ಷಣ ಅಂದ್ರೆ ಏನಪ್ಪ ಅಂದ್ರೆ ಹಣ್ಣು ಒಂದೇ ಗಿಡದಲ್ಲಿ ಒಂದು ಐದಾರು ಹಣ್ಣನ್ನ ತಿನ್ನುತ್ತೆ, ಅಂದ್ರೆ ಸ್ವಲ್ಪ ಭಾಗ ಕೊರಿತತೆ, ಸ್ವಲ್ಪ ಭಾಗ ತಿನ್ನುತ್ತೆ, ಅದು ತಲೆ ಮಾತ್ರ ಅದರೊಳಗಿರುತ್ತೆ, ಉಳಿದ ದೇಹದ ಭಾಗ ಎಲ್ಲ ಹೊರಗಿರುತ್ತೆ. ಅದು ಮತ್ತೆ ಸ್ವಲ್ಪ ಹಣ್ಣು ಏನು ಡ್ಯಾಮೇಜ್ ಆಗಿರುತ್ತೆ ಆ ಹಣ್ಣು ಮಾರ್ಕೆಟ್ನಲ್ಲಿ ವ್ಯಾಲ್ಯೂ ಇರೋದಿಲ್ಲ, ರೈತರುಗಳಿಂದ ಮಾರಾಟ ಮಾಡೋದು ಸಾಧ್ಯವಾಗೋದಿಲ್ಲ. ಸುಮಾರು ಐದಾರು ಹಣ್ಣು ಒಂದೊಂದು ಗಿಡಕ್ಕೆ ಹಾನಿ ಮಾಡ್ತಾ ಹೋದ್ರೆ ರೈತರಿಗೆ ತುಂಬಾನೇ ಹಾನಿ ಆಗುತ್ತೆ. ಏನಕ್ಕೆ ಬರುತ್ತೆ ಸರಿ ಹಣ್ಣು, ಈ ಒಂದು ಹಣ್ಣು ಕೊರಕದ ಹಣ್ಣು ಯಾವುದು ಕಾರಣದಿಂದ ಬರುತ್ತೆ ಅಂತ ಹೇಳ್ತೀರಿ? ಅನೇಕ ಸಸ್ಯಗಳ ಮೇಲೆ ಬರುತ್ತೆ, ಸುಮಾರು 180 ಜಾತಿ ಸಸ್ಯಗಳ ಮೇಲೆ ಬರುತ್ತೆ. ಇದು ವರ್ಷವಿಡೀ ಇರತಕ್ಕಂಥ ಕೀಟ ಆಗಿರುತ್ತೆ. ಅಂದ್ರೆ ವರ್ಷವಿಡೀ ಇರತಕ್ಕಂಥ ಯಾವುದೇ ಕೀಟಕ್ಕೆ ಆಗಲಿ

ಎರಡು ಮೂರು ದಿನದೊಳಗೆ ಮಾರ್ಕೆಟ್ನಾಗ ಕೊಳ್ದೋಗ್ಬಿಡುತ್ತೆ. ನಮ್ಗೆ ಗೊತ್ತಿರೋದಿಲ್ಲ ಅಲ್ಲಿ ಮುಟ್ಟಿರುತ್ತೆ ಅಂತ. ತಂದ್ಮೇಲೆ ಗೊತ್ತ ಇಷ್ಟು ಭಾಗ ಯಾಕೆ ಮಿದುವಾಗಿದೆ ಅಂತ ನೋಡಿದಾಗ ಅದು ರಸ, ಹಣ್ಣಿನ ರಸ ಇರುವ ಕೀಟ ಅಂತ ನಾವು ಅದನ್ನ ಕರಿತೀವಿ. ಫ್ರೂಟ್ ಸಕ್ಕಿಂಗ್ ಮಾತ್ ಅಂತ ಕರಿತೀವಿ ಅದನ್ನು. ಇದರ ಹತೋಟಿ ಕ್ರಮಗಳ ಬಗ್ಗೆ, ಇದು ಮಣ್ಣಲ್ಲಿ ಅಥವಾ ಗಿಡದಲ್ಲಿ ಕೋಶಾವಸ್ಥೆಗೆ ಹೋಗೋದ್ರಿಂದ ನಾವು ಮುಂಚಿತವಾಗಿ ಸಸಿ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಆಳವಾಗಿ ಉಳುಮೆ ಮಾಡೋದ್ರಿಂದ, ಮತ್ತೆ ಕಳೆ ಗಿಡಗಳು ಏನಿದಾವೋ ಅವುಗಳ ಮೇಲೆ ಇದು ತನ್ನ ವಂಶಾಭಿವೃದ್ಧಿ ಮಾಡೋದ್ರಿಂದ ಆ ಕಳೆ ಗಿಡಗಳನ್ನು ಆಶ್ರಯ ಸಸ್ಯ ಅಂತ ಕರಿತೀವಿ, ಅದನ್ನು ನಾಶ ಮಾಡೋದ್ರಿಂದ. ಮತ್ತೆ ಎಲ್ಲಿ ಹಣ್ಣು ಬಿದ್ದು ನಾಶ ಆಗಿರುತ್ತೋ ಹಿಂದಿನ ವರ್ಷದಲ್ಲಿ ಅಥವಾ ಈ ವರ್ಷದಲ್ಲಿ ಅಂತ ಹಣ್ಣುಗಳನ್ನು ಆಯ್ದು ಹೊರತಂದು ಒಂದು ಕುಣಿ ಮಾಡಿ ಅದರಲ್ಲಿ ಸುಟ್ಟಾಕೋದ್ರಿಂದ ಕೀಟಗಳನ್ನು ಹತೋಟಿ ಮಾಡಬಹುದು. ಇದು ಮೊಟ್ಟೆ ಇಡುವ ಜಾಗ ಆಶ್ರಯ ಸಸ್ಯಗಳ ಮೇಲೇನೆ ಇರ್ತದೆ, ಹಾಗಾಗಿ ಬಿಟ್ಟು ಆಶ್ರಯ ಸಸ್ಯಗಳಲ್ಲೇ ಬೆಳೆಯುತ್ತದೆ. ಆಶ್ರಯ ಸಸ್ಯಗಳನ್ನು ನಾಶ ಮಾಡುವುದರಿಂದ ಕೀಟ ನಾಶ. ಬ್ಯಾಸಿಲಸ್ ತುರಿಂಜಿನಿಸಿಸ್ ಎಂಬ ಜೈವಿಕ ಕೀಟನಾಶಕವನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಮುಳು ಹೋಗುತ್ತೆ. ಅಂದರೆ ಇತ್ತೀಚೆಗೆ ಬೇವಿನ ಬೀಜದ ಕಷಾಯ ಮತ್ತು ಬೇವಿನ ರೂಪದ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ನೈಸರ್ಗಿಕ ರೂಪದ ಕೀಟನಾಶಕಗಳ ರೂಪದಲ್ಲಿ ದೊರೆಯುವುದರಿಂದ ಪರಿಸರಕ್ಕೆ ಹೆಚ್ಚು ಹಾನಿಯಾಗೋದಿಲ್ಲ. ಇದನ್ನು ನಾವು ಬೇವಿನ ಬೀಜ ಕಷಾಯ ಆದರೆ 5% ಬೇವಿನ ಬೀಜದ ಕಷಾಯವನ್ನು ನಾವೇ ತಯಾರು ಮಾಡಿಕೊಂಡು ಗಿಡಗಳ ಸಿಂಪರಣೆ ಮಾಡಿದರೆ ಇದು ಬಹಳ ಎಫೆಕ್ಟಿವ್ ಆಗಿರುತ್ತೆ. ಬೇವಿನ ರೂಪದ ಕೀಟನಾಶಕಗಳು ಬರುತ್ತವೆ, ಅವು ಬೇರೆ ಬೇರೆ ರೂಪದಲ್ಲಿ ಬರುತ್ತವೆ. ಅವು 2-5 ml ಒಂದು ಲೀಟ್ರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಹಣ್ಣಿನ ಕೀಟನ ನಾವು ನಿಯಂತ್ರಣ ಮಾಡಬಹುದು. ಜೊತೆಗೆ ಈ ಕೆಂಪು ಜೇಡರ ನುಶಿ ಅಂತ ಹೇಳಿದ್ರೆ ಸರ್, ಹಂಗಂದ್ರೆ ಏನು, ಅದು ಯಾವ ರೀತಿ ಇರುತ್ತೆ ಅಂತ ಹೇಳ್ತೀರಿ? ಈ ನುಶಿ ಪ್ರಭೇದ ಕೀಟಗಳಿಂದ ಸ್ವಲ್ಪ ವಿಭಿನ್ನವಾದ ಜಾತಿ ಸೇರಿರುತ್ತೆ. 8 ಕಾಲಿರತಕ್ಕಂತ ಕೀಟ ಇದು ಸಹ ಎಲೆಗಳನ್ನು ಕಚ್ಚಿ ರಸ ಹೀರ್ಕೊಂಡು ತಿಂತತೆ. ಕಚ್ಚಿ ರಸ ಇರೋದ್ರೆ ಎಲೆಗಳು ಕೆಳಭಾಗಕ್ಕೆ ಮುದುರ್ತವೆ, ಮುದುರಿ ಅವು ಸಣ್ಣ ಸಣ್ಣ ಚುಕ್ಕಿಗಳು ಆಗ್ತದೆ. ಎಲ್ಲೆಲ್ಲಿ ಚುಚ್ಚಿ ರಸ ಹೀರುತ್ತೋ ಅಲ್ಲೆಲ್ಲೆಲ್ಲ ಕಪ್ಪು ಚುಕ್ಕೆ ಮೂಡಕ್ಕಿರುತ್ತವೆ. ಅವು ಇವು ಸಹ ಗುಂಪು ಗುಂಪಾಗಿರ್ತವೆ, ಎಲೆಗಳ ಮೇಲೆ ಇರ್ತವೆ. ಕೆಲವೊಂದು ಟೈಮು ಕಾಯಿಗಳ ಮೇಲೆ ಬರುತ್ತೆ. ಹೆಚ್ಚಿನದಾಗಿ ಏನಪ್ಪ ಎಲ್ಲಿ ಜಾಸ್ತಿ ಬರುತ್ತಪ್ಪ ಅಂತಂದ್ರೆ ತುದಿ ಭಾಗದಲ್ಲಿ ಜಾಸ್ತಿ ಇರ್ತವೆ. ಯಾಕಂದ್ರೆ ತುದಿ ಭಾಗ ಏನಿರುತ್ತ, ತುದಿ ಕುಡಿ ಮಗ್ಗು ಅಂತ ಏನು ಕರಿತೀವಿ, ಅಲ್ಲಿ ರಸವತ್ತಾಗಿರ್ತಕ್ಕಂಥ ಎಳೆ ಇರೋದ್ರಿಂದ ಹೆಚ್ಚಿನ ಸಾಂದ್ರತೆ ಕೀಟಗಳು ಅಲ್ಲೇ ಇರುತ್ತೆ. ಇವುಗಳನ್ನು ಸ್ವಾಭಾವಿಕ ಶತ್ರುಗಳು ಅಂದರೆ ಪರತಂತ್ರ ಜೀವಿಗಳಿಂದ ಸಹ ನಾವು ನಿಯಂತ್ರಣ ಮಾಡಬಹುದು. ಮತ್ತು ಸಿಂಪರಣೆ ಕೆಲವೊಂದು ಮೈಟಿಸೈಡ್ಸ್ ಅಂತೀವಿ, ನುಶಿಪೀಡಿ ಅಂತ ಕರಿತೀವಿ. ನುಶಿಪೀಡಿಯಲ್ಲಿ ಪ್ರಪಾರ್ಗೆಟಿ ಅಂತ ನುಶಿಪೀಡಿ ಇದೆ. ಇದನ್ನು ಪ್ರತಿ ಲೀಟರ್ ನೀರಿಗೆ 1.6 ml ನಂಗೆ ಸಿಂಪರಣೆ ಮಾಡಿದರೆ, ಅಥವಾ ಫೆನಜಾಕ್ವಿನ್ ಅಂತ ಒಂದು ಬರುತ್ತೆ, ಇದು ಪ್ರತಿ ಲೀಟರ್ ನೀರಿಗೆ 0.2 ml ಹಂಗೆ ಸೇರಿಸಿ ಸಿಂಪರಣೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಸಿಂಪರಣೆ, ಒಂದು ಸಾರಿ ಪ್ರಪಾರ್ಗೈಡ್ ಸಿಂಪರಣೆ ಮಾಡಿದರೆ, ಇನ್ನೊಂದು 15 ದಿನ ಬಿಟ್ಟು ಫೆನಜಾಕ್ವಿನ್ ಸಿಂಪರಣೆ ಮಾಡಿದರೆ ಬದಲಾವಣೆ ಆಗುತ್ತೆ. ಆಗ ಕೀಟಗಳಿಗೆ ಕೀಟನಾಶಕದ ನಿರೋಧಕ ಶಕ್ತಿ ಬೆಳೆಯೋದಿಲ್ಲ, ಉತ್ತಮ ಫಲಿತಾಂಶ ಕೊಟ್ಟು ಹೆಚ್ಚಿನ ಸಾಂದ್ರತೆಯಲ್ಲಿ ನುಶಿ ಸಾಯುತ್ತೆ. ಜೊತೆಗೆ ಈ ಎಲೆಜಿಗೆ ಹುಳು ಆಗಿರ್ಬೋದು, ಹಿಟ್ಟು ತಿಗಣಿ ಆಗಿರ್ಬೋದು, ಅದರ ಒಂದು ನಿರ್ವಹಣೆ ಹೇಗೆ, ಅದು ಯಾವ ರೀತಿ ಅದು ಆ ಗಿಡದ ಮೇಲೆ ಪ್ರಭಾವ ಬರುತ್ತೆ ಅಂತೀರಿ? ಎಲೆಜಿಗೆ ಹುಳು ಅಂತ ಒಂದು ಬರುತ್ತೆ, ಮತ್ತೆ ಹಿಟ್ಟು ತಿಗಣಿ, ಇವೆರಡೂ ಸಹ ರಸ ಇರ್ತಕ್ಕಂಥ ಕೀಟಗಳಾಗಿರ್ತವೆ. ಈ ಹಿಟ್ಟು ತಿಗಣಿ ಏನು ಕಾಯಿಗಳ ಮೇಲೆ ಅಥವಾ ಎಲೆ ಕುಡಿಗಳ ಮೇಲೆ ಇದ್ದು ರಸ ಹೀರೋದ್ರಿಂದ ಅವು ಸ್ರವಿಸ್ತಕ್ಕ ರಸ ಹೀರಿದ ಮೇಲೆ ಒಂದು ಸಕ್ಕರೆ ಅಂಶನ ಹೊರಗಡೆ ಸ್ರವಿಸ್ತವೆ. ಈ ಸಕ್ಕರೆ ಅಂಶಕ್ಕೆ ಏನಾಗುತ್ತೆ, ಫಂಗಸ್ ಅಟ್ಯಾಕ್ ಆಗ್ತದೆ, ಕಪ್ಪು ಕಾಡಿಗೆ ರೋಗ ಅಂತ ಬರ್ತದೆ. ಅದಕ್ಕೋಸ್ಕರ ಈ ಎರಡು ಸಹ ನಾವು ಯಾವುದಾದ್ರೂ ಟ್ರಯಾಜಪೋಸ್ ಕೀಟನಾಶಕವನ್ನು 2 ml ನಂಗೆ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪರಣೆ ಮಾಡಿದರೆ ಹೋಗುತ್ತೆ. ಈ ಎಲ್ಲ ಹೆಚ್ಚಿನದಾಗಿ ಟೊಮೆಟೋದಲ್ಲಿ ಬರತಕ್ಕಂಥ ಕೀಟಗಳ ಪೈಕಿ ನಾವು ನೋಡಿದರೆ ಹಣ್ಣು ಕೊರಕ ಹುಳುಗಳು ಒಂದು ಮುಖ್ಯವಾಗಿ ಬರ್ತಕ್ಕಂಥವು. ಹಣ್ಣು ಕೊರಕ ಹುಳುಗಳನ್ನು ನಾವು ನಿಯಂತ್ರಣ ಮಾಡೋ ಪದ್ಧತಿಗಳೆಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ರಸ ಇರುವ ಕೀಟಗಳು ಅಂತ ಏನು ಹೇಳಿದ್ವ, ತೃಪ್ಸೆ ಆಗಲಿ, ನುಶಿನೇ ಆಗಲಿ, ಬಿಳಿನೊಣನೆ ಆಗಲಿ, ಏನೇ ಆಗಲಿ, ಈ ಎಲ್ಲವಕ್ಕೂ ರಸ ಇರತಕ್ಕಂಥ ಕೀಟಗಳು ಟ್ರಯಾಜಪೋಸ್ 40 EC ಅಂತ ಕೀಟನಾಶಕ 2 ml ಅಂತೆ, ಇಲ್ಲ ಆಕ್ಸಿಡಮಿನಾಸ್ ಮೀಥೈಲ್ ಅಂತ ಕೀಟನಾಶಕ ಬರುತ್ತೆ, ಅದು 1.5 ml ನಂಗೆ ಸಿಂಪರಣೆ ಮಾಡಿ. ನಾವು ಸಿಂಪರಣೆಯಲ್ಲಿ ಮುಖ್ಯವಾದ ಗಮನ ವಹಿಸಬೇಕಾಗಿದ್ದೇನಪ್ಪ ಅಂತಂದರೆ,